ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಬಂಟರ ತಲಾಳು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಎಂ ಕವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯನ್ನ ತಮ್ಮ ತಾಕಿನಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಬಹುತೇಕ ಕೃಷಿಯನ್ನ ನಂಬಿ ಜೀವನವನ್ನ ಕಟ್ಟಿಕೊಂಡಿರತಕ್ಕಂಥವ್ರು. ಅವರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ತಾವು ಏನು ಕೃಷಿ ಉತ್ಪನ್ನಗಳ ಬೇಸಾಯವನ್ನ ಮಾಡ್ತಾರೋ ಆ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನ ಅವರೇ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಮೌಲ್ಯವರ್ಧನೆಗೆ ಹೆಚ್ಚು ಮಹತ್ವ ಇದೆ, ಅದನ್ನ ಕಂಡುಕೊಂಡು ಅವರು ಬಿಡುವಿನ ಸಮಯದಲ್ಲಿ ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನ ಮಾಡಿ ದೂರ ದೂರದ ಮಾರುಕಟ್ಟೆಯಲ್ಲಿಯೂ ಕೂಡ ಅದನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಸಮಗ್ರ ಕೃಷಿ ಬದುಕು ಹೇಗಿದೆ, ಈ ಮೌಲ್ಯವರ್ಧನೆಯನ್ನ ಅಳವಡಿಸಿಕೊಂಡ ಮೇಲೆ ಏನೆಲ್ಲ ಅನುಕೂಲ ಆಗ್ತಾ ಇದೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕವಿತಾ ಅವರಿಗೆ. ನಮಸ್ತೆ ಸರ್. ಕವಿತಾ ಅವರೇ, ತಮ್ಗೆ ಎಷ್ಟು ವರ್ಷ ವಯಸ್ಸು? 42 ಸರ್. 42 ವರ್ಷ ವಯಸ್ಸಾಯ್ತು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾವು 2020 ಇಸ್ವಿ ಶುರು ಮಾಡಿದ್ವಿ ಸರ್. ಬಹಳ ತಡವಾಗಿ ಮಾಡಿದ್ರಿ ಅಂದ್ರೆ ಸರ್, ನಾವು ಮದ್ವೆ ಆದಾಗ ನಮ್ಮನೆಯವರು ವೈನ್ ಶಾಪ್ ಅಂದ್ರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಿದ್ರು ಸರ್. ಅವಾಗ ನಮ್ಮ ಮಾವನವ್ರಿಗೆ ಅನಾರೋಗ್ಯ ಇದ್ದ ಕಾರಣ ನಮ್ಮನ್ನ ಊರಿಗೆ ಬರ್ಲಿಕ್ಕೆ ಹೇಳಿದ್ರು ಸರ್. ನಾವು 4 ಜನ ಅಣ್ಣ ತಮ್ಮದಿರು, ನಮ್ಮ ಯಜಮಾನರ ಜೊತೆ ಅವರು ನಮ್ನೆಲ್ಲಾರು ಊರಿಗೆ ಕರೆದಾಗ ನನ್ಗೊಂದು ಮಾತು ಕೊಡಮ್ಮ ಅಂತ ಕೇಳಿದ್ರು. ಅವಾಗ ನಾನೆಲ್ಲೋ ನನ್ನ ಅತ್ತೆನ ಚೆನ್ನಾಗಿ ನೋಡ್ಕೊ ಆ ಥರ ಹೇಳ್ಬೋದೇನೋ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟೆ. ಆಮೇಲೆ ಹೇಳಿದವರು, ನೀನು ಕೃಷಿನೇ ನಂಬಿ ಜೀವನ ಮಾಡ್ಬೇಕಮ್ಮ, ನಾನು ಹಿಂದಿನ ಕಾಲದಿಂದ ಬೆಳೆದು ಬಂದಿರೋ ಕೃಷಿನ ನೀನು ಹಾಳು ಮಾಡಬೇಡ ಅಂತ ನನ್ನ ಹತ್ರ ಮಾತು ತಗೊಂಡ್ರು ಸರ್. ನನ್ನ ಮಾವನಿಗೆ ನನ್ನ ಜಮೀನು ಕಳೆಯಬಹುದೇನೋ ಇವರು, ಅದು ಆ ಥರ ಇತ್ತು ಸರ್ ಅವ್ರ ಮನಸ್ಸು. ಹಂಗಾಗಿ ನನ್ನ ಜಮೀನ್ ಹಾಳು ಮಾಡದೆ ಇರಲಿ ಅಂತ ನನ್ನ ಹತ್ರ ಒಂದು ಮಾತು ತಗೊಂಡ್ರು ಸರ್. ನನ್ನ ಮಾವನಿಗೆ ಕೊಟ್ಟು ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ ಸರ್. ನಾನು ಬಂದು ನನ್ನ ಜಮೀನು ನೋಡೇ ಇರಲಿಲ್ಲ. 4 ಎಕರೆ ನಮ್ದಿದ್ದು ಪೂರ್ತಿ ಬಂಡೆಗಳಿತ್ತು. ನಾನು ಬಂದು ನೋಡಿದಾಗ ನಂಗೆ ತುಂಬಾನೇ ಬೇಜಾರಾಯಿತು. ನಾನು ಈ ಬಂಡೆ ಜಮೀನಲ್ಲಿ ನಾನು ಏನು ಮಾಡಿ ನನ್ನ ಬದುಕನ್ನ ನಾನು ಹೆಂಗೆ ಕಟ್ಕೊಳ್ಳಿ ಅಂತ ನನಗೂ ಬೇಜಾರಾಯಿತು. ಆಮೇಲೆ ನಾನು ಬಂದು ಅಳ್ತಾ ಕೂತಿದ್ದೆ. ಅವಾಗ ನನ್ನ ತಂದೆ ಬಂದರು, ಏನಕ್ಕಮ್ಮ ಅಳ್ತಿದ್ಯಾ ಅಂದ್ರೆ, ನಾನು ಏನು ಮಾಡಲಿ ಇದರಲ್ಲಿ, ನನಗೇನು ಮಾಡೋಕ್ಕೆ ಗೊತ್ತಿಲ್ವಲ್ಲ, ನಾನು ಯಾವ ಥರ ಮಾಡಲಿ ಅಂತ ಕೇಳಿದೆ. ಅವಾಗ ನನ್ನ ತಂದೆಯವರು, ಏನಿಲ್ಲ ಅಮ್ಮ, ನೀನು ಭೂಮಿ ತಾಯಿನ ನಂಬಿ ನೀನು ಜೀವನ ಮಾಡೋದು, ನೀನು ಯಾವತ್ತೂ ಕೈ ಬಿಡಲ್ಲ, ಅವಳು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಡು ಅಂತ ಹೇಳಿದ್ರು ಸರ್. ನಿಮ್ಮ ಮಾವ ಅವರು ಕೃಷಿ ಮಾಡ್ತಿದ್ರ? ಮಾಡ್ತಿದ್ರು ಸರ್. ಏನೇನು ಬೆಳೆ ಬೆಳೀತಾ ಇದ್ರು ಅವರು? ಊರ ಕಾಲದಲ್ಲಿ ಅವ್ರು ಏನಿದ್ರು, ಹುರುಳಿ ಕಾಳು, ರಾಗಿ, ಭತ್ತ ಅಷ್ಟೇ ಬೆಳೀತಿದ್ರು ಸರ್. ನಾವು ಈ ಜಮೀನ್ನ ಪೂರ್ತಿ 4 ಎಕರೆನ ಮಟ್ಟ ಮಾಡಿಸೋದಕ್ಕೆ 2-3 ವರ್ಷ ಬೇಕಾಯ್ತು ಸರ್. ನಮ್ಗೆ ಹಣದ ಅಭಾವ ಇದ್ದಿದ್ರಿಂದ ಹಂತ ಹಂತವಾಗಿ ನಾವು ರೆಡಿ ಮಾಡ್ಕೊಂಡು ಬಂದ್ವಿ ಅದನ್ನ. ನಾವು ಹಂತ ಹಂತವಾಗಿ ರೆಡಿ ಮಾಡಿ ಆ ಬಂಡೆ ಎಲ್ಲ ತೆಗ್ಸಿ ನಾವು ಮಣ್ಣೋಡಿಸಿ ನಾವು ತೆಂಗಿನ ಅಷ್ಟೊತ್ತಿಗೆ 5 ವರ್ಷ ಆಗೋಯ್ತು ಸರ್. 5 ವರ್ಷ ಪೂರ್ತಿ ನಮ್ಗೆ ವೈನ್ ಸ್ಟೋರ್ ಬಿಟ್ಟು ಬಂದಾದ್ಮೇಲೆ ತುಂಬಾನೇ ಕಷ್ಟನೇ ಬಂತು ಸರ್. ಅವಾಗ ತುಂಬಾ ಸಾಲ ಎಲ್ಲ ಮಾಡಿದ್ವಿ. ಅವಾಗ ಹೇಳೋರೆಲ್ಲ ಇವ್ರು ಸಾಲ ಮಾಡ್ಕೊಬಿಟ್ಟಿದ್ದಾರೆ, ಊರ್ ಬಿಟ್ಟೋಯ್ತಾರೆ ಅಂತ ಎಲ್ಲ ಮಾತಾಡೋರು ನಮ್ಮ ಬಗ್ಗೆ. ಆದ್ರೂ ನಾನು ನನ್ನ ಮಾವನಿಗೆ ಮಾತು ಕೊಟ್ಟಿದ್ದ ಪ್ರಕಾರ ನಾನು ಏನಾದರೂ ಒಂದು ದಾರಿ ಮಾಡ್ಕೊಳ್ಳೇಬೇಕು ಅಂತ ನಂಗೊಂದು ಹಠ ಇತ್ತು. ಹಂಗಾಗಿ ನಾನು ಏನಾದರೂ ಪರವಾಗಿಲ್ಲ, ನಮ್ಮನೆಯವರು ನನಗೆ ಬೈಯೋರು, ನಾನು ಹೆಂಗೋ ನೆಮ್ಮದಿಯಾಗಿದ್ದೆ, ನನ್ನ ನೀನು ಇಲ್ಲಿ ಕರೆಸಿ ಹಾಳು ಮಾಡಿದೆ ಆ ಥರ ಎಲ್ಲ ಮಾತಾಡೋರು. ಆದರೂ ಪರವಾಗಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳದೆ ನನ್ನ ತಾಯಿ ಮನೆ ಕೊಟ್ಟಿದ್ದು ಒಡವೆ ಎಲ್ಲ ನೆಟ್ಟು ನಾನು ಜಮೀನೆಲ್ಲ ಅದ ಮಾಡಿಸಿ ತೆಂಗು ನೆಟ್ವಿ. ಕಬ್ಬು ಹಾಕಿದ ವರ್ಷನ ಫ್ಯಾಕ್ಟ್ರಿ ಮುಚ್ಚೋಯ್ತು, ಅವಾಗಲೂ ನಮ್ಗೆ ಲಾಸ್ ಆಯಿತು. ಆಗ ನಂಗೆ ತುಂಬಾ ಬೇಜಾರಾಯಿತು. ನಾನು ಇಟ್ಕೊಂಡಿದ್ದ ಭರವಸೆ, ನಾನು ಭೂಮಿಲಿ ಏನಾದ್ರು ಒಂದು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನನಗೆ ಜಮೀನಲ್ಲಿ 5 ವರ್ಷ ನಷ್ಟ ಅಂದರೆ ಅದು ತುಂಬಕ್ಕಾಗಲ್ಲ ಅಲ್ವಾ ಸರ್, ಆ ಥರ ಹಿಂಸೆ ಆಗ್ಬಿಡುತ್ತೆ, ಮಕ್ಕಳು ಮನೆ ಎಲ್ಲ ಸುಧಾರಿಸೋದು, ಬೇರೆ ಕಡೆ ಆದಾಯ ಇಲ್ವಲ್ಲ. ಹಂಗಾಗಿ ಆಮೇಲೆ ನಾನು ಏನು ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿ ಮುಚ್ಚೋಯ್ತು, ಜಮೀನಿಗೆ ಇಷ್ಟೊಂದು ದುಡ್ಡು ಹಾಕಿದ್ವಿ, ನಮಗೆ ಮತ್ತೆ ಇನ್ಯಾವ ಕಾಲಕ್ಕೆ ಲಾಭ ಬರುತ್ತೆ, ನಮಗೆ ಬರೋದೇ ಇಲ್ವೇನೋ, ಇಲ್ಲ ಆಗೋದಿಲ್ಲ, ಬದುಕೋಕ್ಕಾಗಲ್ಲ, ಎಲ್ಲ ಫ್ಯಾಮಿಲಿಲೆಲ್ಲ ಹೇಗೇನು ಇಷ್ಟ ಆದರು ಇವಳೆಲ್ಲ ಹಿಂಗೆ ಮಾಡ್ಕೊಂಡ್ಲು ಅಂತ. ಅವಾಗ ಅಯ್ಯೋ ನಾನು ಏನಾದ್ರು ಮಾಡ್ಕೊಬಿಡೋದೆ ಸರಿ, ಆ ಥರ ಒಂದು ತೀರ್ಮಾನ ಮಾಡ್ಕೊಂಡೆ ಸರ್. ನಾನು 2 ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇದ್ರು, ಅವಾಗ ಮಕ್ಕಳು ನೋಡಿದಾಗ ಅನ್ನಿಸ್ತು ಅಯ್ಯೋ ಸಾಯ್ಬಾರ್ದು ನಾನು, ಏನಾದ್ರು ಒಂದು ಮಾಡೋಣ, ಬೇಡ ಸತ್ರೆ ಏನೂ ಆಗಲ್ಲ, ಮತ್ತೆ ಆಡ್ಕೊಂಡಿರೋರ್ಗೆ ಮತ್ತೆ ನಂತ ಮಾವನಿಗೆ ಮಾತು ಕೊಟ್ಟಿದ್ದು ವೇಸ್ಟ್ ಆಗುತ್ತೆ, ನನ್ನ ತಂದೆ ನನಗೆ ಹೇಳಿದ್ದಾರೆ ಭೂಮಿ ತಾಯಿ ನೀನು ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ, ನಾನು ಯಾವುದೂ ಉಳಿಸ್ಕೊಳಕ್ಕಾಗಲ್ಲ, ಬೇಡ ಅಂತ ಒಂದು ತೀರ್ಮಾನ ಮಾಡಿ ಯೋಚನೆ ಮಾಡ್ತಾ ಕೂತ್ಕೊಂಡಿರುವಾಗ ನನ್ನ ತಲೆಗೆ ಹೈನುಗಾರಿಕೆ ಮಾಡ್ಬೋದು ನಾನು ಅಂತ ಅನ್ನಿಸ್ತು ಸರ್. ನನಗೆ ಬೇರೆಯವ್ರು ನಮ್ದಷ್ಟು ಚೆನ್ನಾಗಿ ಕೇಳಿದೆ, ಮಾಡ್ಬೋದಮ್ಮ ಮಾಡಿ ಅಂದ್ರು. ಆಮೇಲೆ ನನ್ನ ಮನೇಲಿ ಬಂದು ಕೇಳಿದಾಗ ನೀನು ಇದೆಲ್ಲ ಆಯ್ತು ಹೈನುಗಾರಿಕೆ ಒಂದು ನೀನೇನ್ ದಬ್ಬಾಕ್ಬಿಡ್ತೀಯ ಅಂತ ಹೇಳಿದ್ರು. ಆದ್ರೂ ನಾನು ಶ್ರೀಶಕ್ತಿ ಸಂಘಕ್ಕೆ ಸೇರ್ಕೊಂಡು 30,000 ಆಂತರಿಕ ಸಾಲ ತಗೊಂಡು 6 ತಿಂಗಳ ಅವಧಿಗೆ ಒಂದು ಜರ್ಸಿ ಹಸು ಖರೀದಿ ಮಾಡಿದೆ ಸರ್. ಆ ಹಸುನಲ್ಲಿ ನನಗೆ 1 ವರ್ಷಕ್ಕೆ 35,000 ಲಾಭ ಬಂತು. ಒಂದು ಕರು ಉಳಿತು, ಒಂದು ಹಸು ಉಳಿತು. ಹಂಗಾಗಿ ನನಗೆ ಹೈನುಗಾರಿಕೆ ಲಾಭ ಅನ್ನಿಸ್ತು ಸರ್. ಅವಾಗ ನಾನು ಹಂತ ಹಂತವಾಗಿ ಒಂದೊಂದೇ ಹಸು ಖರೀದಿ ಮಾಡ್ತಾ 10 ಹಸುನ ತಗೊಂಡೆ ಸರ್. ನಾನು ಬೆಳಿಗ್ಗೆ 100 ಲೀಟರ್, ಸಂಜೆ 100 ಲೀಟರ್ ಹಾಲು ಹಾಕಕ್ ಶುರು ಮಾಡಿದ್ವಿ. ಅವಾಗ ನನ್ನ ಜೀವನ ಮಟ್ಟ ಸ್ವಲ್ಪ ಸುಧಾರಣೆ ಆಯ್ತು. ನಂದು ಹಾಲು ಜಾಸ್ತಿ ಇರೋದ್ರಿಂದ ನನಗೆ ಡೈರಿ ಸೆಕ್ರೆಟರಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಹಂಗಾಗಿ ನನ್ನ ಜೀವನ ಅವಾಗ ಕೃಷಿ ಬದುಕು ನನಗೆ ಖುಷಿ ಅನ್ನಿಸ್ತು ಸರ್ ನನಗೆ ಸ್ವಲ್ಪ ಮಟ್ಟಿಗೆ. ಅಂದ್ರೆ ನನ್ನ ಸಾಲ ಎಲ್ಲ ಮುಗಿತಾ ಬಂತು. ಒಂದ್ ಕಡೆ ನನ್ನ ಜೀವನನು ಚೆನ್ನಾಗ್ ಅನ್ನಿಸ್ತು. ಈಗ ಜನ ನನ್ನ ನಗಾಡ್ತಿದ್ದವರೆಲ್ಲ ಒಂದು ಹಂತದಲ್ಲಿ ನನ್ನ ಪರವಾಗಿಲ್ಲ ಆತರ ಹೇಳಕ್ ಶುರು ಮಾಡಿದ್ರು. ಅವಾಗ ನನ್ಗೊಂದ್ ಸ್ವಲ್ಪ ಖುಷಿ ಆಯ್ತು. ಮತ್ತೆ ಮುಂದೆ ಮಾಡಕ್ ನನ್ಗೆ ಖುಷಿ ಅನ್ನಿಸ್ತು. ಅವಾಗ ನನ್ 4 ಎಕರೆ ಜಮೀನಲ್ಲಿ ಒಂದ್ ಕೊಟ್ಟಿಗೆ ಕಟ್ಕೊಳ್ಳೋಣ ಅಂತ ಹೇಳ್ದೆ ನಮ್ಮ ಮನೆಯವ್ರಿಗೆ. ಹೇಳ್ದಾಗ ಅವರು ಆಯ್ತು ಸರ್ ಏನ್ಬಿಟ್ಟು ಬಂದು ಇಲ್ಲೊಂದು ಚಿಕ್ಕದಾಗಿ 123 ಶೆಡ್ ಮಾಡಿದ್ವಿ. ಆಮೇಲೆ ನಾನು ಮತ್ತೆ ಕಟ್ಟಕ್ ಶುರು ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಆಗ್ತೇವೆ ಅವ್ರಿಗೆ, ನಾವು ಇಲ್ಲೇ ಇದ್ ಬಿಡೋಣ ಅಂತ. ಆಗ ನಮ್ಮ ಮನೆಯವ್ರು ಹೇಳಿದ್ರು ಬೇಡ, ಇಲ್ಲಿರಕಾಗುತ್ತ ನಾವು ಈ ಕಾಡೊಳಗೆ ಅಂತ ಹೇಳಿದ್ರು. ಇಲ್ಲ ಏನೂ ಆಗಲ್ಲ, ಎಲ್ಲ ಒಂದೇ ಕಡೆ ಇರ್ತೀವಲ್ವಾ, ಏನೂ ಆಗಲ್ಲ, ಎಂತೆಂತ ಕಾಫಿ ತೋಟದಲ್ಲೆಲ್ಲ ಇರ್ತಾರಲ್ವಾ, ಅದೇ ಥರ ನಾವು ಇರೋಣ, ಏನಾಗಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಬಲವಂತ ಮಾಡಿ ತೋಟದಲ್ಲೇ ಒಂದು ಚಿಕ್ಕ ಮನೆ ಮಾಡಿಸ್ದೆ. ಅದರಲ್ಲೇ ನಾವು ಒಂದು 10 ಹಸು ಸಾಕೊಂಡು, 10 ಕುರಿ, 2 ಆಡು, 4 ಕೋಳಿ. ಮತ್ತೆ ನಮ್ಮ ತೋಟದಲ್ಲಿ ನಾವು ಏನು ಬೆಳೆದಿರ್ತೀವಿ ಆ ಬೆಳೆಗಳಿಂದನೇ ವ್ಯಾಲ್ಯೂಡಿಷನ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಇವಾಗ ನಾವು ರಾಗಿ ಒಂದು 30 ರೂಪಾಯಿ ಕೆಜಿಗೆ ಮಾರಿದ್ರೆ, ನಾನು ರಾಗಿ ಮಾಲ್ಟ್ ಅಂತ ಮಾಡಿದ್ರೆ 250 ರೂಪಾಯಿ ಕೆಜಿಲಿ ಮಾರಾಟ ಮಾಡ್ತೀನಿ ಸರ್. ಈಗ ಬಾಳೆಕಾಯಿ ನಾವು 20 ರೂಪಾಯಿ ಕೆಜಿಲಿ ಮಾರಿದ್ರೆ, ನಾನು ಚಿಪ್ಸ್ ಮಾಡಿ ಮಾರಾಟ ಮಾಡಿದ್ರೆ 1/2 ಕೆಜಿಗೆ 50 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಹಿರಳಿಕಾಯಿ ಅಂದ್ರೆ ಒಂದು ಮೂಟೆ 50 ರೂಪಾಯಿ 100 ರೂಪಾಯಿಗೆ ಸೇಲ್ ಮಾಡ್ತೀವಿ ನಾವು ಮಾರ್ಕೆಟ್ಗೆ ತಗೊಂಡೋದ್ರೆ. ಅದನ್ನೇ ನಾನು ವ್ಯಾಲ್ಯೂಡಿಷನ್ ಮಾಡಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ರೆ 1 ಕೆಜಿಗೆ 100 ರೂಪಾಯಿ ತಗೋತೀವಿ. ಬಾಕ್ಸ್ ಎಲ್ಲ ಮಾಡಿ ನಮ್ಮ ಲೇಬಲಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿದ್ರೆ 1/2 ಕೆಜಿಗೆ 100 ರೂಪಾಯಿ ಮಾಡ್ತೀವಿ. ಈ ಮದುವೆ ಫಂಕ್ಷನ್ ಆ ಥರದಕ್ಕೆಲ್ಲ 20 ಕೆಜಿ 40 ಕೆಜಿ ಆ ಥರ ಕೊಟ್ಟರೆ 100 ರೂಪಾಯಿ ಕೆಜಿಲಿ ಕೊಡ್ತೀವಿ. ಹಂಗಾಗಿ ನಾವೇನು ಬೆಳಿತೀವಿ ಅದರಿಂದನೇ ನಾನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ನನಗೆ ನನ್ನ ಹಣ ದ್ವಿಗುಣ ಆಗುತ್ತೆ ಸರ್. ಈಗ ನಿಮ್ಮ ಮಾವ ಅವರು ಹೇಳೋವರೆಗೂ ನಿಮಗೆ ಕೃಷಿ ಬಗ್ಗೆ ಏನಷ್ಟು ಗೊತ್ತಿರಲಿಲ್ವಾ ಸರ್? ನಿಜ ಹೇಳ್ಬೇಕು ಅಂದ್ರೆ ನಾನು ಮದುವೆ ಮಾಡ್ಕೊಂಡು ಬಂದಾಗ ನಂಗೆ ತೀನೆ ಮಾಡಕ್ ಬತ್ತಿರ್ಲಿಲ್ಲ ಸರ್. ನನ್ನ ಎಲ್ಲ ಆಡ್ಕೊಳ್ಳೋರು ನನ್ನ ಇವಳು ಎಲ್ಲಿ ಇರ್ತಾಳೆ, 3 ತಿಂಗಳು ಇರಲ್ಲ ನಾನು. ಆದ್ರೂ ಅವ್ರದ್ದೆಲ್ಲ ಮಾತು ನನ್ನ ತಲೆಯಲ್ಲಿ ಇತ್ತು ಸರ್. ನಾನು ಏನಾದ್ರೂ ಮಾಡ್ಲೇಬೇಕು, ನಾನು ಈ ಊರಲ್ಲೇ ನನ್ನ ಜೀವನ ಚೆನ್ನಾಗೇ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಸರ್. ನನ್ನ ಆಸೆ ಪ್ರಕಾರ ಇವಾಗ ನಾನು ಕೃಷಿ ನಂಬಿದೆ. ನನ್ನ ಕೃಷಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಇವಾಗ ಚೆನ್ನಾಗಿದ್ದೀವಿ ನಾವು. ನಾವು ಆಗೆಲ್ಲ ತುಂಬಾ ಕಷ್ಟದಲ್ಲೇ ಬಂದ್ವಿ, ಇವಾಗ ಚೆನ್ನಾಗಿದ್ದೀವಿ ಸರ್, ಏನ್ ತೊಂದ್ರೆ ಇಲ್ಲ. ಎಷ್ಟೆಕರೆ ಜಮೀನು ಇದೆ ಕವಿತಾ ಅವರೇ ನಿಮಗೆ? ನಮ್ಗೆ ಸರ್ ಇಲ್ಲಿ ನಾವು ಬೋರ್ವೆಲ್ ಹಾಕ್ಸ್ಕೊಂಡಿರೋ ಕಡೆ 4 ಎಕರೆ ಇದೆ, 2 ಎಕರೆ ಲೀಸ್ಗೆ ಮಾಡ್ಕೊಂಡಿದೀವಿ. ಮಳೆಯಾಶ್ರಿತ ಜಮೀನ 5 ಎಕರೆ ಇದೆ. ನಾವು ಒಟ್ಟಿಗೆ 9 ಎಕರೆ ವ್ಯವಸಾಯ ಮಾಡ್ತಿದೀವಿ ಸರ್. 10 ಎಕರೆನಲ್ಲಿ ಏನೇನು ಬೆಳಿತೀರಿ ಸರ್? ನಾವು ಮಳೆಯಾಶ್ರಿತ ಜಮೀನಲ್ಲಿ ತಡ್ನೆ, ರಾಗಿ, ಆಮೇಲೆ ಒಂದಷ್ಟು ಗದ್ದೆ ಮಾಡಿದೀವಿ, ರಾಜಮುಡಿ ರೈಸ್ ಬೆಳಿತೀವಿ. ಆಮೇಲೆ ಇಲ್ಲಿ ಬಂದ್ರೆ ಎಲ್ಲ ತರ ಬಾಳೆ, ಪುಟ್ ಬಾಳೆ, ನೇಂದ್ರ ಬಾಳೆ, ಮದರಂಗ, ಬೂದು ಬಾಳೆ, ಪಚ್ಚ ಬಾಳೆ, ಈ ತರ ಒಂದ 8 ಜಾತಿ ಬಾಳೆ ಬೆಳೆದಿದೀವಿ. ಅದ್ರ ಜೊತೆಗೆ ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕೊಂಡಿದೀವಿ. ಬಟರ್ ಫ್ರೂಟು, ವಾಟರ್ ಆಪಲ್, ಜಂಬೂ ನೇರಳೆ, ಅಂಜೂರ, ಸಪೋಟ, ಸೀತಾಫಲ, ಡ್ರಾಗನ್ ಫ್ರೂಟ್ಸ್, ಸೇಬು, ಕಿತ್ತಳೆ, ಮೋಸಿಂಬೆ, ಆಮೇಲೆ ಇದು ದಾಳಿಂಬೆ, ನಿಂಬೆ, ಹಿರಳಿಕಾಯಿ, ಚಕ್ಕೋತ, ಇಷ್ಟು ಜಾತಿ ಹಣ್ಣುಗಳನ್ನ ಹಾಕೊಂಡಿದೀವಿ ತೋಟಗಾರಿಕೆ ಬೆಳೆಗಳಲ್ಲಿ. ಅರಣ್ಯ ಬೆಳೆಗೆ ಬಂದ್ರೆ ತೇಗ, ಬೇವು, ಹೆಬ್ಬೇವು, ಅಡಕೆ ಹಾಕಿದೀವಿ. ಆಮೇಲೆ ಅದ್ರ ಜೊತೆಗೆ ತರಕಾರಿಗಳ ಬೆಳೆ ಮಾಡ್ತಾ ಇದೀವಿ ಸರ್. ತರಕಾರಿ ಬೆಳೆ ಏನೇನು ಮಾಡ್ತೀರಿ ಸರ್? 1 ಎಕರೆಗೆ ಚಪ್ರ ಕಡಿಸಿ ಸೀಮೆ ಬದನೆ ಹಾಕಿದೀವಿ. ಆಮೇಲೆ 1-2 ಎಕರೆನಲ್ಲಿ ಹಸಿರು ಮೆಣಸಿನ್ಕಾಯಿ ಬದನೆ ಹಾಕಿದೀವಿ. ಆಮೇಲೆ ಇನ್ನೊಂದ್ ಕಡೆ ಹೀರೆ ಹಾಕಿದೀವಿ. ನಮ್ಗೆ ಇದು ದಿನನಿತ್ಯದ ಖರ್ಚಿಗೆ ಆಗುತ್ತೆ ಸರ್. ವಾರದಲ್ಲಿ 2-3 ದಿನ ಕುಯ್ತೀವಿ. ಆಮೇಲೆ ನಮ್ಮ ಮನೇಲಿ ಹಸುಗಳಿದೆ, ಅದರಲ್ಲಿ ಬೆಣ್ಣೆ ಮಾರಾಟ ಮಾಡ್ತೀವಿ, ಹಾಲು ಮಾರಾಟ ಮಾಡ್ತೀವಿ. ಆಮೇಲೆ ನಾನು ಬಿರಣಿ ಪೌಡರ್ನ ಮಾಡಿ ಬೆಳಗಾವಿಗೆ ಸೊಪ್ಪು ಫ್ಯಾಕ್ಟ್ರಿಗೆ ಕಳಿಸ್ತೀನಿ ಸರ್. ಹಂಗಾಗಿ ನಾನು ಇಲ್ಲೇ ನಮ್ಮ ತೋಟದಲ್ಲೇ ಮನೆ ಮಾಡ್ಕೊಂಡು ನಮ್ಮ ತೋಟದಲ್ಲಿ ಏನ್ ಬೆಳಿತೀವಿ, ನಮ್ಮ ಮನೇಲಿ ಏನಿದೆ ಅದರಿಂದನೇ ವ್ಯಾಲ್ಯೂಡಿಷನ್ ಮಾಡಿ ನನ್ನ ಲಾಭನ ದ್ವಿಗುಣ ಮಾಡ್ಕೊಂಡಿದ್ದೀನಿ. ಸೀಮೆ ಬದನೆ 1 ಎಕರೆಗೆ ಹಾಕಿದೀನಿ ಅಂತ ಹೇಳಿದ್ರಿ, ತುಂಬಾ ಫಸಲನ್ನ ಕೊಡುತ್ತೆ ಸೀಮೆ ಬದನೆ, ಬೇಡಿಕೆ ಇರುತ್ತೆ ಅದಕ್ಕೆ? ಇರುತ್ತೆ ಸರ್, ಯಾವಾಗ್ಲೂ 250 ರೂಪಾಯಿಂದ 300 ರೂಪಾಯಿ ರೇಟ್ ಇರುತ್ತೆ ಸರ್. ಹೇಗೆ ಆ ಬೆಳೆ ವಿಧಾನ ಒಂಚೂರು ವಿವರವಾಗಿ ಹೇಳಿ ಸರ್. ನಾವು 1-2 ವರ್ಷದಲ್ಲಿ 2 ತಿಂಗಳು ಮಾತ್ರ ಭೂಮಿನ ಹಸನ ಮಾಡ್ಕೊಳಕ್ಕೆ ಜಾಗ ಬಿಡ್ತೀವಿ ಸರ್. ಪ್ರತಿ ವರ್ಷವಿಡೀ 10 ತಿಂಗಳು ಬೆಳೆ ಇರುತ್ತೆ ಸರ್. ಅದು ಅದನ್ನ ಸೀಮೆ ಬದನೆ ಮೊಳಕೆ ಬರುತ್ತಲ್ಲ ಅದನ್ನ ತಂದು ನೆಡ್ತೀವಿ. 1 ಎಕರೆಗೆ 40-50 ಗುಣಿ ನಾಟಿ ಮಾಡ್ತೀವಿ ಸರ್. ಅದನ್ನ ಅದು 2 ತಿಂಗಳು ಮಾತ್ರ ಇರಲ್ಲ, 10 ತಿಂಗಳು ಸತತವಾಗಿ ಫಸಲು ಬರುತ್ತೆ ಸರ್. ಅದಕ್ಕೇನ್ ಜಾಸ್ತಿ ಕಾಯಿಲೆ ಬರಲ್ಲ, ಊದಿ ಉಳದೊಂದು ಸಮಸ್ಯೆ ಇರುತ್ತೆ ಸರ್. ಅದಕ್ಕೆ ನಾವೇನ್ ಮಾಡಿದೀವಿ, ನಾನೇ ಔಷಧಿ ಕಂಡ್ಕೊಂಡಿದೀನಿ ಸರ್. ಅದಕ್ಕೆ ಏನು ಕುಂಬಳಕಾಯಿ ತಿರುಳು ಬರುತ್ತಲ್ಲ, ಅದಕ್ಕೇನೆ ಔಷಧಿ ಗಿಡಗಳಿಗೆಲ್ಲ ಸಿಂಪಡಣೆ ಮಾಡ್ತೀವಲ್ಲ, ಆ ಔಷಧಿನೇ ಆ ತಿರುಳಗ್ ಹಾಕಿ ಅದ್ರ ಜೊತೆಗೆ ಬೆಲ್ಲ ಹಾಕ್ತೀನಿ ಸರ್, ಅದಕ್ಕೆ ಊಜಿಗಳು ಬಂದ್ಬಿಡುತ್ತೆ. ನಾನೇ ಕಂಡ್ಕೊಂಡಿರೋದ್ ಔಷಧಿ. ಈಗ ಅದನ್ನ ತಿರುಳನ್ನೇ ತಗೊಂಡೋಗಿ ಇಟ್ಬಿಡದ ಅಲ್ಲಿ ತೋಟದಲ್ಲಿ ಕಟ್ಟಿ ಕಟ್ಟಿ ಚಪ್ರಕ್ಕೆ ಕಟ್ತೀನಿ ಸರ್ ಅದನ್ನ. ಅದಕ್ ಬಂದ್ ಬಿದ್ದಿರುತ್ತೆ ಹುಳುಗಳು. ಒಂದ್ ಎಕರೆಗೆ ಎಷ್ಟು ಕಟ್ತೀರಾ ಆ ತರದ್ದು ಸರ್? ಸುಮಾರು ಒಂದ್ 50 ಲೋಟಗಳು ಕಟ್ತೀನಿ ಸರ್. ಅಂದ್ರೆ ಪಕ್ಕ ಪಕ್ಕ ಇದಷ್ಟು ಬೇಗ ಬೀಳತ್ತೆ ಅಂತ ನಾವು ಎಲ್ಲಾ ತರ ಔಷಧಿಗಳು ಮಾಡಿ ನೋಡಿದ್ವಿ, ಅದಕ್ಕೇನೋ ಕಡಿಮೆ ಆಗ್ಲಿಲ್ಲ. ಹಂಗಾಗಿ ಅದು ನನ್ನ ಪ್ರಕಾರ ಅದ್ ಬರೀ ತಿರುಳಿಗೆ ಬೀಳಂತದ್ದು. ಉಜಿ ಹುಳು ಅಂದ್ರೆ ಬರೀ ತಿರುಳು ಇಷ್ಟ ಅದಕ್ಕೆ ಅನ್ಸುತ್ತೆ. ಅದು ಬಂದ್ ಬಂದ್ ಹಿಂಗೆ ಸೀಮೆ ಬದನೆ ಮೇಲೆ ಕೂತ್ಕತ್ತು ಅಂದ್ರೆ ನನ್ನ ಕಾಯಿ ಬರಲ್ಲ ಅದು. ಹಂಗಾಗಿ ನಾನೇನ್ ಮಾಡದೆ, ಸೀಗುಂಬಳದ್ದು ತಿರುಳು ಬರುತ್ತಲ್ಲ ಆ ತಿರುಳಿಗೆನೆ ಔಷಧಿ ಹಾಕಿ ಅದ್ರ ಜೊತೆಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ಲಾಸ್ ಎಲ್ಲ ಕಟ್ಬಿಟ್ರೆ ಎಲ್ಲ ಹುಳು ಅದ್ರೊಳಗೆ ಬಿದ್ದಿರುತ್ತೆ. ಅವಾಗ ಒಂಚೂರು ಕೀಟ ಬಾಧೆ ಕಡಿಮೆ ಆಗುತ್ತೆ ಸರ್ ನಮ್ಗೆ. ಸೀಮೆ ಬದನೆ ಪ್ರತಿ ದಿವಸ ಕೊಯ್ಲು ಮಾಡ್ಬೇಕು ಹೇಗೆ ಸರ್? ಅದು ಒಂದ್ ವಾರಕ್ಕೆ ಒಂದ್ಸಲ ಮಾಡ್ತೀವಿ ಸರ್. ಎಷ್ಟು ಸಿಗುತ್ತೆ ಸಾಮಾನ್ಯವಾಗಿ ಒಂದ್ ವಾರಕ್ಕೆ ಸರ್? ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ಚೀಲ ಒಂದ 2 ತಿಂಗಳವರೆಗೂ ಅಷ್ಟು ಸಿಗುತ್ತೆ. ಆಮೇಲೆ ಮಧ್ಯ ಒಂದ ಬೆಳೆ ಮಾಡಿ ನಾವು 6 ಅಷ್ಟಕ್ಕೆ ನಮ್ಗೆ ಒಂದ್ ವಾರಕ್ಕೆ 25 ಚೀಲ ಅಷ್ಟು ಬರುತ್ತೆ ಸರ್. ಅದು ಹೆಂಗೆ ಹೋದ್ರೆ 250-300 ರೂಪಾಯಿ ರೇಟ್ ಇರುತ್ತೆ ಸರ್ ಚೀಲಕ್ಕೆ. ನಮ್ಗೆ ಸರ್ ಇಷ್ಟೆಲ್ಲ ನಾವು ಕೃಷಿಲೇ ಆಗ್ಲಿ ಮೌಲ್ಯವರ್ಧನೆ ಆಗ್ಲಿ ನನ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ನಮ್ ಕೃಷಿ ಇಲಾಖೆಯವರು, ಕೃಷಿ ಇಲಾಖೆ ಅಧಿಕಾರಿಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಅದ್ರಲ್ಲಿ ಆತ್ಮ ಯೋಜನೆ ಮಂಜುಳಾ ಮೇಡಮ್ ಅಂತ ಇದಾರೆ ಒಬ್ರು, ಆಮೇಲೆ ಮಧುಸೂದನ್ ಸರ್, ಸುಷ್ಮಾ ಮೇಡಮ್, ಕೆವಿಕೆನಲ್ಲಿ ಶಿವಶಂಕರ್ ಸರ್ ಆಗಿರ್ಬೋದು, ಆಮೇಲೆ ಗುಂಜೇವಲ್ಲಿ ನಾಗರಾಜ್ ಸರ್ ಆಗಿರ್ಬೋದು, ನಮ್ಗೆ ಯಾವ ಟೈಮಲ್ಲಿ ಏನೇ ಕೇಳಲಿ ಸರ್ ನಮ್ಗೆ ಮಾಹಿತಿ ಕೊಡ್ತಾರೆ ಸರ್. ಹಂಗಾಗಿ ನಾವ್ ಏನೇ ಮಾಡ್ಬೇಕು ಅಂದ್ರೆ ನಮ್ಗೆ ಒಂದ್ ಕಡೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಆಮೇಲೆ ನಾವು ಏನೇ ಮಾಡಿದ್ರು ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್, ಮಾಡಿ ಒಳ್ಳೇದಾಗುತ್ತೆ. ನಾನ್ ಜನ ನೋಡಿದ್ರೆ ಮಾತಾಡ್ತಿರ್ಲಿಲ್ಲ ಸರ್, ತುಂಬಾ ಹೆದರ್ತಿದ್ದೆ. ಇವಾಗ ನಮ್ಮ ಕೃಷಿ ಇಲಾಖೆ ಆತ್ಮ ಯೋಜನೆ ಅಧಿಕಾರಿಗಳ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನಿಲ್ಲ ಮಾತಾಡಿ, ಎದುರ್ಬೇಡಿ ನೀವು ಆತರ ಎಲ್ಲ ಹೇಳಿ ನನ್ಗೊಂಚೂರು ಧೈರ್ಯ ತುಂಬಿ ಇವಾಗ ಒಂದ್ ಸ್ವಲ್ಪ ಎಲ್ಲಾ ಕಡೆ ಆರಾಮಾಗಿ ಓಡಾಡ್ತೀನಿ, ಎಲ್ಲಾರ ಜೊತೆ ಧೈರ್ಯವಾಗಿ ಮಾತಾಡ್ತೀನಿ ಸರ್. ತರಕಾರಿಗಳನ್ನ ಪ್ರತಿ ವರ್ಷವೂ ಬೆಳಿತೀರಾ? ಯಾವಾಗ್ಲೂ ಬೆಳಿತೀವಿ ಸರ್, ನಮ್ಗೆ ಅದರಿಂದನೇ ತುಂಬಾ ಆದಾಯ ಅಂತ ಹೇಳ್ಬೋದು ಸರ್. ತರಕಾರಿ ಏನೇನ್ ತರಕಾರಿ ಬೆಳಿತೀರಿ? ಟೊಮೊಟೊ ಬೆಳಿತೀವಿ, ಬೀನ್ಸು, ಆಮೇಲೆ ಸೀಮೆ ಬದನೆ, ಬದನೆ, ಹೀರೆ, ಸೌತೆ, ಆಮೇಲೆ ಹಾಗಲಕಾಯಿ ಇದೆಲ್ಲ ಬೆಳಿತೀವಿ ಸರ್. ಎಲ್ಲ ಹೊಳೆಸಿಪುರದಲ್ಲಿ ಮಾರಾಟ ಮಾಡ್ತೀರಾ? ಸಿಪುರದಲ್ಲಿ ಮಾರಾಟ ಮಾಡ್ತೀವಿ, ಸಣ್ಣ ಸಾವಯವ ಸಂತೆನಲ್ಲಿ ಮಾರಾಟ ಮಾಡ್ತೀವಿ, ಆಮೇಲೆ ಇಲ್ಲೇ ಲೋಕಲ್ ಅಲ್ಲಿ ಹೋಟ್ಲ್ ಅವ್ರ ಆಗಿರ್ಬೋದು, ಆಮೇಲೆ ಸುತ್ತ ಮದ್ವೆ ಫಂಕ್ಷನ್ಸ್ ಆ ತರ ಏನಾದ್ರು ಇದ್ರೆ ನಮ್ಮ ಹತ್ರಕ್ಕೆ ಬಂದು ತಗೊಂಡೋಗ್ತಾರೆ. ಆಮೇಲೆ ಈ ಆಫೀಸ್ ಅವರು ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ ಗೊತ್ತಿರೋದ್ರಿಂದ ನಮ್ಗೆ ಆರ್ಡರ್ ಮಾಡ್ತಾರೆ ಸರ್, ನಮ್ಗೆ ಇಷ್ಟು ಬೇಕಾಗುತ್ತೆ ಅಂತ ನಾವ್ ಅಲ್ಲಿಗೆ ತಗೊಂಡು ಕೊಡ್ತೀವಿ ಸರ್. ಸಾವಯವ ಕೃಷಿ ಯಾವಾಗ್ಲಿಂದ ಮಾಡ್ತಾ ಇದ್ರಿ ಸರ್? ನಾವು ಶುರು ಮಾಡಿ 5 ಆಯ್ತು ಸರ್. 5 ಸಾವಯವ ಕೃಷಿ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಸರ್? ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಅನಾರೋಗ್ಯದಿಂದ ನಳತಾ ಇರೋದ್ ನೋಡಿದ್ರೆ, ನಾವು ರೈತರುಗಳು ಈ ವಿಷನ ನಾವು ಗಿಡಕ್ಕೆ ಹಾಕಿ ನಾವು ಅವ್ರಿಗೆ ಬೆಳೆ ಬೆಳೆದು ಕೊಡೋದ್ರಿಂದ ಅರ್ಧ ಆ ತರ ಆಗ್ತಾ ಇರ್ಬೋದೇನೋ. ನಾವು ಕರೆಕ್ಟ್ ಒಂದು ಒಳ್ಳೆ ಇದ್ರಲ್ಲಿ ಬೆಳೆದು ಕೊಟ್ರೆ ನಮ್ಮ ಜನ ಎಲ್ಲರೂ ಆರೋಗ್ಯವಾಗಿರ್ಬೋದು, ನಾವು ಆರೋಗ್ಯವಾಗಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸಾವಯವ ಕೃಷಿ ಮಾಡ್ತೀವಿ. ತರಕಾರಿ ಯಾವಾಗ್ಲೂ ಒಂದು ಇದ್ದೇ ಇರಬೇಕು ಆ ತರ ಪ್ಲಾನ್ ಮಾಡ್ಕೊಳ್ತೀರಾ ಅಥವಾ ಹೇಗೆ? ಯಾವಾಗ್ಲೂ ಇರ್ಬೇಕು ಸರ್. ಅಂದ್ರೆ ನಮ್ಗೆ ಪ್ರತಿ ವಾರ, ಅಂದ್ರೆ ಗವರ್ಮೆಂಟ್ ಕೆಲಸ ಇರೋರಿಗೆ ಸಂಬಳ ಅಂತ ಬರುತ್ತೆ, ಅವ್ರ ಆ ಗ್ಯಾರಂಟಿ ಮೇಲೆ ಇರ್ತಾರೆ. ನಮ್ಗೆ ಪ್ರತಿ ವಾರ ಈಗ ಮನೇಲಿ ಒಬ್ರಿಗೆ ಹುಷಾರಿದೆ ಹೋಯ್ತು, ನಾವು ತಿಂಗಳದು ವರ್ಷದ್ದು ಕಾಯಕ್ಕಾಗಲ್ಲ ಸರ್. ನಮ್ಗೆ ಪ್ರತಿ ದಿನ ಪ್ರತಿ ವಾರ ಬರ್ತಾ ಇರ್ಬೇಕು ನಮ್ಗೆ. ಹಂಗಾಗಿ ನಾವ್ ಯಾವಾಗ್ಲೂ ತರಕಾರಿ ಮಾರೋದೇ ಆಗ್ಲಿ, ಹಾಲು ಮಾರೋದಾಗ್ಲಿ, ಬೆಣ್ಣೆ ಮಾರೋದಾಗ್ಲಿ, ನಮ್ ತೋಟದಲ್ಲಿ ಇರೋಂತ ಹೂವುಗಳು ಮಾರೋದಾಗ್ಲಿ, ಅದನ್ನೆಲ್ಲ ನಾವು ರೂಢಿ ಮಾಡ್ಕೊಂಡಿದೀವಿ ಸರ್. ನಾವು ಮೊದಲು ಬಾಳೆ ಬೆಳೆದಾಗ ಮಧ್ಯವರ್ತಿಗಳ ಕೊಟ್ಟು ನಾವು 40 ಕೆಜಿ ಇದ್ರೆ ನಮ್ಗೆ 10 15 ಈ ತರ ರೇಟ್ ನಮಗ್ ಕೊಡ್ತಿದ್ರು. ನಮ್ ಮನ್ಸ್ಗೆ ಏನನ್ನಿಸ್ತು, ನಾವು ಬೆಳೆದಿರೋ ಪದಾರ್ಥನ ನಾವು ಯಾಕೆ ಮಾರಬಾರದು, ನಮ್ಗೆ ನಾಚಿಕೆ ಅಂತ ಏನಿಲ್ಲ. ನಮ್ಮನೆಯವ್ರು ಮೊದಲು ಸಲ ಮಾರಕ್ ಹೋಗಿ ಅಂದಾಗ ನಾನ್ ಮಾರಲ್ಲಪ್ಪ ನನಗ್ ನಾಚಿಕೆ, ನಾನು ಯಾಕೆ ರೋಡಲ್ಲಿ ಮಾರ್ಲಿ ಆತರ ಹೇಳ್ತಿದ್ರು. ಆಮೇಲೆ ನಾನು ಇಲ್ಲ ನಡೀರಿ ನಾನೇ ಬರ್ತೀನಿ ನಾನೇ ಮಾರ್ತೀನಿ ಕೂತ್ಕೊಂಡು, ನಾವು ಬೆಳೆದಿರೋ ಪದಾರ್ಥ ನಾವು ಮಾರಕ್ ನಮ್ಗೆ ಯಾಕೆ ನಾಚಿಕೆ ಆಗ್ಬೇಕು, ನಾವೇನಾದ್ರು ಬೇರೆ ತಪ್ಪು ಕೆಲಸ ಮಾಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ, ನಾವೇನು ಆತರ ಮಾಡ್ತಿಲ್ಲ ಅಲ್ವಾ ಅಂತೇಳಿ ನಾನೇ ಒಂದಿನ ಹೋದಾಗ ಮತ್ತೆ ಅವ್ರಿಗೆ ಬೇಜಾರಾಗಿ ಅವರೇ ಮಾರಕ್ ಶುರು ಮಾಡಿದ್ರು. ಇವಾಗ ನಾವ್ ಏನೇ ಬೆಳೆದ್ರು ನಾವೇ ನೇರವಾಗಿ ಹೋಗಿ ಮಾರ್ಬಿಡ್ತೀವಿ ಸರ್. ಏನ್ ಬೆಳೆದ್ರು ನೀವೇ ಮಾರಾಟ ಮಾಡ್ತೀವಿ. ಈಗ ದೊಡ್ಡ ಪ್ರಮಾಣದಲ್ಲಿ ಬಾಳೆ ಹಾಕೊಂಡಿದ್ದೀರ? ಹೆಚ್ಚು ಕಮ್ಮಿ ಒಂದ್ 2.5 ಎಕರೆಗೆ ಬಾಳೆ ಹಾಕೊಂಡಿದ್ದೀರ? ನಾವು 3,000 ಗುಣಿ ಬಾಳೆ ಹಾಕಿದ್ವಿ ಸರ್, ಅವತ್ತು ಕೂಡ ನಾವೇ ಮಾರಿದೀವಿ. ಏನ್ ಕುಂತು ಮಾರೋದ ಅಥವಾ ಹೆಂಗೆ? ಕಣ್ಣೆ ಮಾರ್ತೀವಿ ಸರ್, ಪ್ರತಿದಿನ 4 ಹೋದ್ರೆ ಒಂಬತ್ತು ಹತ್ತು ಗಂಟೆವರೆಗೂ ಮಾರ್ತೀವಿ. ಮದುವೆಗಳು ಕೊಡ್ತೀವಿ, ಹೋಟ್ಲುಗಳು ಕೊಡ್ತೀವಿ, ಅಂಗಡಿಗಳು ಕೊಡ್ತೀವಿ. ಆಮೇಲೆ ಸುತ್ತಮುತ್ತ ನಮ್ಗೆ ಏನೇ ಫಂಕ್ಷನ್ ಆದ್ರೂ ನಾವೇ ಕೇಳ್ತೀವಿ, ಸರ್ ನಮ್ಮ ಹತ್ರ ಬಾಳೆಹಣ್ಣು ಇದೆ ತಗೊಳ್ಳಿ ಅಂತಾನೆ ಕೇಳ್ತೀವಿ. ಮಾರ್ಕೆಟ್ನಲ್ಲಿ ಇರೋದಕ್ಕಿಂತಲೂ ಕಡಿಮೆ ಬೆಲೆಗೆ ಕೊಡ್ತೀರಾ ಅಥವಾ ಹೇಗೆ? ಕಡಿಮೆ ಬೆಲೆಗೆ ಕೊಡ್ತೀವಿ ಸರ್. ಅಲ್ಲಿ ಏನ್ ರೇಟ್ ಇರುತ್ತೆ ಅದಕ್ಕೆ 10 ರೂಪಾಯಿ 20 ರೂಪಾಯಿ ಕಡಿಮೆ ಕೊಡ್ತೀವಿ ಸರ್ ನಾವು. ಹಂಗಾಗಿ ನಮ್ಮ ಹತ್ರ ಫ್ರೆಶ್ ಆಗಿ ಸಿಗುತ್ತೆ ಅಂತಾನು ಬರ್ತಾರೆ, ಅಂದ್ರೆ ನಮ್ದು ಕೆಮಿಕಲ್ ಇಲ್ಲ ಅಂತಾನು ಸರ್ ಬರ್ತಾರೆ ಸರ್. ಅಂದ್ರೆ ನಾವು ಬಾಳೆದೆಲೆನೂ ಮಾರಾಟ ಮಾಡ್ತೀವಿ, ಬಾಳೆಹಣ್ಣು ಮಾರಾಟ ಮಾಡ್ತೀವಿ, ಉಪ್ಪಿನಕಾಯಿ ಹಪ್ಪಳ ಎಲ್ಲ ನಮ್ಮ ಹತ್ರ ಒಂದೇ ಕಡೆ ಸಿಗೋದ್ರಿಂದ ಮದ್ವೆ ಅವರು ಸಾಮಾನ್ಯ ನಮ್ಮ ಕಡೆ ಬರ್ತಾರೆ ಸರ್. ಈ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ಅದೇ ಹೇಳದ್ನಲ್ಲ ಸರ್, ನಮ್ಮ ಮಧುಸೂದನ್ ಸರ್ ಅಂತ ಕೃಷಿ ಇಲಾಖೆಯವ್ರು ನನ್ನೊಂದ್ಸಲಿ ಫಂಕ್ಷನ್ ಕರೆದಿದ್ರು, ಅಲ್ಲೊಬ್ರು ಲಕ್ಷ್ಮಿ ಏನವ್ರು ಬಂದಿದ್ರು, ಅವರು ಈ ತರ ಮಾಡುವಾಗ ನಾನು ಯಾಕೆ ಮಾಡಬಾರ್ದು, ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತ ಪದಾರ್ಥಗಳಿಂದನೇ ನಾನು ಮಾಡೋಣ ಅಂತ ಯೋಚನೆ ಮಾಡಿ, ನನ್ನ ತೋಟದಲ್ಲಿ ಬೆಳೆದಿರೋ ಈರುಳ್ಳಿಕಾಯಿಂದ ನಾನು 5 ಕೆಜಿ ಉಪ್ಪಿನಕಾಯಿಂದ ಶುರು ಮಾಡಿ ಇವಾಗ ಒಂದು ತಿಂಗಳಲ್ಲಿ 100 ಕೆಜಿಯಷ್ಟು ಉಪ್ಪಿನಕಾಯಿ ಮಾರಾಟ ಮಾಡ್ತಿದ್ದೀನಿ ಸರ್. ಅವರು ನಮ್ಗೆ ಹೇಳ್ತಿದ್ರು ಸರ್, ಈ ತರ ಎಲ್ಲ ನೀವು ಮಾಡಬೇಕು, ನಿಮ್ಮ ಬೆಳೆಗಳಿಂದನೇ ನೀವು ಮೌಲ್ಯವರ್ಧನೆ ಮಾಡಿ ನಿಮ್ಮ ಹಣ ದ್ವಿಗುಣ ಆಗುತ್ತೆ ಅಂತ ನಮ್ಗೆ ಯಾವಾಗ್ಲೂ ಕೃಷಿ ಇಲಾಖೆಯಿಂದ ಮಾಹಿತಿ ಕೊಡ್ತಾನೆ ಇರ್ತಿದ್ರು ಸರ್. ನನಗೆ ಅನ್ನಿಸ್ತು ಯಾಕೆ ಮಾಡಬಾರ್ದು ನಾವು, ಈಗ ನಮ್ಮ ಗಂಡಸರುಗಳು ಒಂದ್ ಸ್ವಲ್ಪ ನಾವು ಒಂಚೂರು 4 ಕಾಸು ದುಡಿದ್ರೆ ಅವ್ರಿಗೊಂದ್ ಸ್ವಲ್ಪ ಸಹಾಯ ಆಗ್ಬೋದೇನೋ ಅಂತ ಹೇಳಿ ನನ್ನ ಮನ್ಸ್ಗೆ ಅನ್ನಿಸ್ದಾಗ ನಾನು ಶುರು ಮಾಡ್ತಿದ್ದೀನಿ ಸರ್. ಬಾಳೆನಲ್ಲಿ ಏನೆಲ್ಲ ಮೌಲ್ಯವರ್ಧನೆ ಮಾಡ್ತೀರಾ ಸರ್? ನಾನು ಚಿಪ್ಸ್ ಮಾಡ್ತೀನಿ, ಬಾಳೆಹಣ್ಣಿಂದ ಹಲ್ವಾ ಮಾಡ್ತೀನಿ. ಕೃಷಿ ಮೇಳಗಳಿತ್ತು ಅಂತಂದ್ರೆ ಅದಕ್ಕೆ ಹಲ್ವಾ ಮಾಡ್ಕೊಂಡು ಹೋಗ್ತೀನಿ ಸರ್, ಅದು ತುಂಬಾನೇ ಚೆನ್ನಾಗಿ ಸೇಲ್ ಆಗುತ್ತೆ. ನಾಟಿ ಹಸುದು ತುಪ್ಪ ಎಲ್ಲ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ ಅದು. ಆಮೇಲೆ ಕೊರೋನಾದಿಂದ ಬಾಳೆಕಾಯಿ ಹೊರಗಡೆ ಹೋಗೋದು ಕಡಿಮೆ ಆಯ್ತಲ್ಲ, ಅವಾಗ ನಾವು ಬಾಳೆಕಾಯಿ ಪೌಡ್ರ್ ಮಾಡಿದ್ವಿ ಸರ್. ಪೌಡ್ರ್ ಮಾಡಿ ಹಂಗೆ ಸುಮಾರು ಶಾಂಪಲ್ಗೆ ಸುಮಾರು ಕೊಟ್ಟಿದ್ದೀವಿ ಸರ್. ಹಂಗಾಗಿ ಬಾಳೆಕಾಯಿ ಪೌಡ್ರನ್ನು ಕೂಡ ತಗೋತಿದ್ದಾರೆ ಸರ್ ಜನ. ಬಾಳೆ ಹಲ್ವಾ ಮಾಡೋದು ಹೇಗೆ ಅದೊಂಚೂರು ಹೇಳ್ಕೊಡಿ ಸರ್. ಬಾಳೆಹಣ್ಣನ್ನ ಪೇಸ್ಟ್ ಮಾಡಿ, ಚೆನ್ನಾಗಿ ಅಳಗಿರೋಂತ ಹಣ್ಣನ್ನ ಪೇಸ್ಟ್ ಮಾಡಿ ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಉರಿತೀನಿ ಸರ್. ಆಮೇಲೆ ಬೆಲ್ಲದ ಪಾಕ ಮಾಡ್ಕೋತೀನಿ, ಆರ್ಗ್ಯಾನಿಕ್ ಬೆಲ್ಲ ತಗೊಂಡು ಅದನ್ನ ಎಳೆ ಪಾಕ ಮಾಡ್ಕೊಂಡು ಆ ಚೆನ್ನಾಗಿ ಉರಿದಿರೋ ಬಾಳೆಹಣ್ಣಿಗೆ ಈ ಚೆನ್ನಾಗಿ ಬಂದಿರೋ ಎಳೆ ಪಾಕನ ಅದ್ರೊಳಗೆ ಸುರಿದು ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಅದು ಬಾಣಲಿ ತಳ ಬಿಡೋವರೆಗೂ ತಿರುಗಿಸಿ ಆಮೇಲೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಹಾಕಿ ತಟ್ಟೆಗೆ ಹರಡ್ತೀನಿ ಸರ್ ತುಪ್ಪ ಸವರೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು, ಏಲಕ್ಕಿ ಪುಡಿ ಎಲ್ಲ ಹಾಕಿ. ಈಗ ಸಾಮಾನ್ಯವಾಗಿ 1 ಕೆಜಿ ಹಣ್ಣಿತ್ತು ಅಂತ ಹೇಳಿದ್ರೆ ಯಾವ್ಯಾವ್ದು, ಈಗ ಬೆಲ್ಲ, ಏಲಕ್ಕಿ ಈ ತರದೆಲ್ಲ ಎಷ್ಟೆಷ್ಟು ಹಾಕ್ಬೇಕಾಗುತ್ತೆ ತುಪ್ಪ? 1 ಕೆಜಿ ಹಣ್ಣಿಗೆ ಅದು ಸ್ವೀಟ್ ಇರುತ್ತಲ್ವ ಸರ್ ಬಾಳೆಹಣ್ಣು, ಹಂಗಾಗಿ ನಮ್ಗೆ 400 ಗ್ರಾಮ್ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಸರ್. ಆಮೇಲೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ, ಅಂದ್ರೆ ನಮ್ ರುಚಿಗೆ ತಕ್ಕಷ್ಟು ಹಾಕಬೇಕಾಗುತ್ತೆ, ನಮ್ಗೆ ಎಷ್ಟು ಇಷ್ಟನೋ ಅದು ಹಾಕಬಹುದು. ಮಿನಿಮಮ್ ಅಂದ್ರೆ ಒಂದು 50 ಗ್ರಾಮ್ ಅಷ್ಟಾದ್ರು ಹಾಕ್ಲೇಬೇಕು ಸರ್. ಆಮೇಲೆ ಏಲಕ್ಕಿ ಪುಡಿ, ತುಪ್ಪ 100 ಗ್ರಾಮ್ ಹಾಕ್ಲೇಬೇಕು ಸರ್. ಅಂದ್ರೆ ತಳ ಬಿಡಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕಲ್ವಾ, ಹಾಗಾಗಿ 100 ಗ್ರಾಮ್ ಅಷ್ಟು ತುಪ್ಪನೂ ಹಾಕ್ತಿವಿ 1 ಕೆಜಿಗೆ. ಆಮೇಲೆ ತಟ್ಟೆಗೆ ಸವರಕ್ಕೆ ಬೇಕಾಗುತ್ತೆ 150 ಗ್ರಾಮ್ ಒಟ್ಟಿಗೆ. ನಾವು ಟೋಟಲ್ ಆಗಿ ನಾವು ಮಾಡಾಷ್ಟಕ್ಕೆ 100-150 ಗ್ರಾಮ್ ತುಪ್ಪ ಬೇಕಾಗುತ್ತೆ ಸರ್ 1 ಕೆಜಿಗೆ. ಹಳಸನಲ್ಲೂ ಹಲ್ವಾ ಮಾಡ್ತೀವಿ ಸರ್, ಅದು ತುಂಬಾನೇ ಚೆನ್ನಾಗಿರುತ್ತೆ. ಬಾಳೆಕಾಯಿಂದ ಪುಡಿ ಮಾಡ್ತೀನಿ ಅಂತ ಹೇಳಿದ್ರಿ, ಹೇಗೆ ಮಾಡೋದು ಅದನ್ನ? ಬಾಳೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಒಣಗಿಸ್ತೀವಿ ಸರ್, ಅದನ್ನ ಒಣಗಿಸ್ ಪೌಡರ್ ಮಾಡ್ಬಿಟ್ಟು ಮಾರಾಟ ಮಾಡ್ತೀವಿ. ಅದನ್ನ ದೋಸೆಗೆ, ಬೋಂಡಾ, ಬಜ್ಜಿಗೆ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಆಮೇಲೆ ಮಕ್ಕಳು ಬಾಳೆಹಣ್ಣು ತಿಂದ್ರೆ ಶೀತ ಆಗುತ್ತೆ ಅಂತಾರಲ್ಲವಾ, ಈ ಬಾಳೆಕಾಯಿ ಪೌಡರ್ ತಿಂದ್ರೆ ಶೀತ ಆಗಲ್ವಂತೆ ಸರ್. ಅದು ಅದನ್ನ ರಾಗಿ ಸರಿ, ಅಕ್ಕಿ ಸರಿ ಆ ತರ ಮಾಡ್ತಾರಲ್ಲ, ಆ ತರ ಹಾಲಾಕಿ ಹಾಲಲ್ಲಿ ಕುದಿಸ್ಬಿಟ್ಟು ಮಕ್ಳಿಗೆ ತಿನ್ಸಿದ್ರೆ ಮಕ್ಳಿಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಬಾಳೆಕಾಯಿ ಪೌಡರ್ ಸರಿ ಮಾಡಿ ತಿನ್ನಿಸ್ತಾರೆ. ಈಗ ಬಾಳೆಕಾಯಿ ಸಿಪ್ಪೆ ತೆಗೆದು ಅದು ಚಿಪ್ಸ್ ಮಾಡ್ಬೇಕಾ ಅಥವಾ ಹೇಗೆ? ಪೌಡರ್ ಮಾಡ್ಲಿಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಪೀಸಸ್ ಮಾಡಿ ಒಣಗಿಸ್ತೀವಿ ಸರ್. ಎಷ್ಟು ದಿವಸ ಒಣಗಿಸ್ಬೇಕು ಅದನ್ನ, ಯಾವ ಹದಕ್ಕೆ? ಡ್ರೈ ಆಗೋವರೆಗೂ ಒಣಗಿಸ್ಬೇಕು ಸರ್, ಮುಟ್ಟಿದ್ರೆ ಕರುಮನ್ನ ತರ ಒಣಗ್ಬೇಕು ಸರ್. ಅಥವಾ ಮುರಿದ್ರೆ ಕಟ್ ಅನ್ಬೇಕು. ಹೌದು ಸರ್. ಅದನ್ನ ತಗೊಂಡೋಗಿ ಮತ್ತೆ ಪುಡಿ ಮಾಡಿಸೋದು. ಸಾಮಾನ್ಯವಾಗಿ ಹಲ್ಲರ್ ಮಿಲ್ ಅಲ್ಲಿ ಮಾಡಿಸ್ಕೋಬಹುದಲ್ವಾ ಸರ್? ನಾವೀಗ ಕಲ್ಲಲ್ಲಿ ಬೀಸ್ ಮಾಡ್ತಾ ಇದೀನಿ ಸರ್. ನೀವೇ ಮಾಡ್ತೀರಿ? ಜಾಸ್ತಿ ಇತ್ತು ಅಂದ್ರೆ ಮಿಷನ್ ಕೊಡ್ತೀವಿ, ಕಲ್ಲಲ್ಲಿ ಬೀಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕಲ್ಲಲ್ಲಿ ಬೀಸ್ ಪುಡಿ ಮಾಡ್ತಾ ಇದೀನಿ ಸರ್. ರಾಗಿನಲ್ಲಿ ಒಂದಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಹೇಗೆ ಮಾಡ್ತೀರಿ ಸರ್? ರಾಗಿ ಲಡ್ಡು ಮಾಡ್ತೀನಿ, ಮೊಳಕೆ ಕಟ್ಟಿರೋ ರಾಗಿ ಚೆನ್ನಾಗಿ ಹುರಿದು ಮಿಷನ್ ಕೊಡ್ತೀನಿ ಸರ್. ಅದನ್ನ ತುಪ್ಪದಲ್ಲಿ ಮತ್ತೆ ಒಂದ್ಸಲ ಹುರಿದು ಅದಕ್ಕೆ ಕೊಬ್ಬರಿ, ಕಡಲೆ ಬೀಜ, ಬಾದಾಮಿ, ಬೆಲ್ಲ ಅದೆಲ್ಲ ಹಾಕಿ ಕರೆಕ್ಟ್ ಆಗಿ ಒಂದ್ ಪಾಕ ತೆಗ್ದಿ ಅದನ್ನ ಕರೆಕ್ಟ್ ಒಂದು ಅದದಲ್ಲಿ ಉಂಡೆ ಕಟ್ಬೇಕು ಸರ್. ಅದು ರಾಗಿ ಲಡ್ಡು ಆಗುತ್ತೆ. ರಾಗಿನಲ್ಲಿ ಇನ್ನೇನ್ ಮಾಡ್ತೀರಿ? ರಾಗಿ ಮಿಕ್ಸ್ಚರ್ ಮಾಡ್ತೀವಿ ಹೇಳ್ಕೊಡಿ. ಅದನ್ನ ಹಿಟ್ಟನ್ನ ಸರ್ ಆವಿಲ್ ಬೇಯಿಸ್ಕೊಂಡು ಚೆನ್ನಾಗಿ ಮುದ್ದೆ ಒಂದ್ ಅದಕ್ ಬರೋ ತರ ಕಲ್ಸ್ಕೋಬೇಕು. ಅದನ್ನ ಕಲ್ಸಿ ಮಾಮೂಲಿ ಎಣ್ಣೆಗೆ ಹಾಕ್ತಿವಿ ಸರ್. ಎಣ್ಣೆಗೆ ಹಾಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ, ಕಡಲೆ, ಅವಲಕ್ಕಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಮೂಲಿ ಮಿಕ್ಸ್ಚರ್ ಮಾಡೋ ತರ ಮಾಡ್ತೀವಿ ಸರ್. ಉಪ್ಪಿನಕಾಯಿ ಯಾವ ತರದ ಉಪ್ಪಿನಕಾಯಿ ಮಾಡ್ತೀರಿ? ಈರುಳ್ಳಿಕಾಯಿ, ಉಪ್ಪಿನಕಾಯಿ, ನಿಂಬೆ, ಮಾವು, ಬೆಟ್ಟದ ನಲ್ಲಿಕಾಯಿ, ಕಿರ್ನೆಲ್ಲಿಕಾಯಿ, ಆಮೇಲೆ ಹಲಸಿನದು ಚಿಕ್ಕದು ಇದು ಬರುತ್ತಲ್ಲ ಅದರದ್ದೆಲ್ಲ ಮಾಡ್ತೀವಿ ಸರ್. ನಿಮ್ಮ ವಿಶೇಷ ಏನು ಅಂತ ಹೇಳಿದ್ರೆ ಈ ಪ್ಯಾಷನ್ ಫ್ರೂಟ್ ಅಲ್ಲಿ ನೀವು ಉಪ್ಪಿನಕಾಯಿ ಮಾಡುವಂತದ್ದು, ಪ್ಯಾಷನ್ ಫ್ರೂಟ್ ಎಷ್ಟು ಗಿಡ ಹಾಕೊಂಡಿದ್ರಿ? ಒಂದೇ ಗಿಡ ಇರೋದು ಸರ್. ನಾನು ಅದನ್ನ ನೋಡೋಣ ಅಂತ ಸುಮ್ಮನೆ ಶಾಂಪಲ್ ಆಗಿ ಒಂದು ಸ್ವಲ್ಪ ಮಾಡಿದ್ದಿ, ನನ್ನ ಫ್ರೆಂಡ್ಸ್ಗಳಿಗೆ ಆಫೀಸ್ಗೆಲ್ಲ ಕೊಟ್ಟೆ, ಅವರು ತುಂಬಾ ಚೆನ್ನಾಗಿದೆ. ಅದಕ್ಕೆ ಅದ್ರಲ್ಲಿ ಹುಳಿಯಂಶ ಕಡಿಮೆ ಇರುತ್ತೆ, ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಬೇಕಾಗುತ್ತೆ. ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಇವಾಗ ಮಾಡ್ತಾ ಇದ್ದೀನಿ ನಾನು ಅದನ್ನ. ನಾವು ಸಾವಯವ ಸಂತೆಯಲ್ಲಿ ಅದನ್ನ ಜ್ಯೂಸ್ನ ಮಾರಾಟ ಮಾಡ್ತೇವೆ. ತಿರುಳು ಇರುತ್ತಲ್ಲ ಅದನ್ನ ಪಿಕಲ್ಸ್ ಮಾಡಿ ಮಾರಾಟ ಮಾಡ್ತೀವಿ. ಹೇಗೆ ಅದ್ರ ತಿರುಳನ್ನ ಉಪ್ಪಿನಕಾಯಿ ಮಾಡೋದು ಹೇಗೆ? ಸಿಪ್ಪೆ ಇರುತ್ತಲ್ಲ ಅದನ್ನ ಹೆಚ್ಕತೀವಿ ಮಾಮೂಲಿ ಹೆಚ್ಚತರ, ಅದನ್ನ ಉಪ್ಪಲ್ಲಿ ನೆನೆಸಿ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕಿ ಒಂದ್ ಎರಡು ದಿನ ನೆನೆ ಇಡ್ತೀವಿ. ಆಮೇಲೆ ಮಾಮೂಲಿ ಜೀರಿಗೆ, ಸಾಸಿವೆ, ಮೆಂತ್ಯ, ಮೆಣಸು ಇದೆಲ್ಲ ಉರಿದು ಪುಡಿ ಮಾಡಿ, ಖಾರದ ಪುಡಿ ಎಲ್ಲ ಪುಡಿ ಮಾಡಿ ಅದ್ರೊಳಗಡೆ ಹಾಕಿ ಆಮೇಲೆ ಎಣ್ಣೆನ ಒಗ್ಗರಣೆ ಕೊಟ್ಟು ಲಾಸ್ಟ್ಗೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನಿಂಬೆ ರಸ ಸೇರಿಸಿವಿ ಸರ್. ಅದಕ್ಕೆ ಅದು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಈಗ ಯಾವ್ದಾದ್ರು ಕಾರ್ಯಕ್ರಮಗಳಿದ್ರೆ, ಮದುವೆ ಇದ್ರೆ ಅಂತದಕ್ಕೆ ಸಾಕಷ್ಟು ಬೇರೆ ಬೇರೆ ತರದ ಪದಾರ್ಥಗಳನ್ನೆಲ್ಲ ಒದಗಿಸ್ತೀನಿ ಅಂತ ಹೇಳಿದ್ರಿ, ಏನೇನು ಒದಗಿಸ್ತೀರಿ? ನಮ್ಮ ತೋಟದಲ್ಲಿ ಇರೋಂತ ಬಾಳೆ ಎಲೆ, ಬಾಳೆಹಣ್ಣು, ಉಪ್ಪಿನಕಾಯಿ, ಹಪ್ಪಳಗಳು. ಈ ತರ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಮದುವೆಗೆ ಕೊಡೋದ್ರಿಂದ? ಅಂದ್ರೆ ಈಗ ಒಂದ್ ಪದಾರ್ಥನ ಒಬ್ರು ಕೊಟ್ರೆ ಒಂದೊಂದೇ ಕೊಡ್ತಿರ್ತೀವಿ, ಒಬ್ಬರಿಗೆ ಒಟ್ಟಿಗೆ ಎಲ್ಲಾ ಪದಾರ್ಥನು ಕೊಡ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀವಿ, ಅದರಿಂದ ನಮ್ಗೆ ಒಂದ್ ಸ್ವಲ್ಪ ಲಾಭ ಜಾಸ್ತಿ ಬರುತ್ತೆ. ಈಗ ಮನೆಗಂತ ಕೊಟ್ಟರೆ 1/2 kg 1/2 kg ಕೊಡ್ತೀವಿ, ಮದ್ವೆ ಅಂತ ಕೊಟ್ರೆ 20 kg 25 kg ಈ ತರ ಕೊಡ್ತೀವಿ. ಒಂದೇ ಸರಿ ಖರ್ಚಾದಂಗ ಆಗುತ್ತೆ, ಮತ್ತೆ ಒಳ್ಳೆ ಉತ್ಪನ್ನ ಆಗಿರೋದ್ರಿಂದ ಮತ್ತೆ ಕಡಿಮೆ ಬೆಲೆ ಕೊಡೋದ್ರಿಂದ ಯಾರು ಕೊಂಡ್ಕೊಳ್ತಾರೋ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವುಗಳ ಪ್ರದರ್ಶನಕ್ಕೆ ನೀವು ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೀರಿ. ನಮ್ಮ ಕರ್ನಾಟಕ ರಾಜ್ಯವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಪ್ರತಿನಿಧಿಸಿರ್ತಕ್ಕಂಥದ್ದು, ಎಲ್ಲೆಲ್ಲಿ ಹೋಗಿದ್ದೀರಿ? ಫುಡ್ ಪ್ರಾಡಕ್ಟ್ ಅಲ್ಲಿ ಫಸ್ಟ್ ನಮ್ಮ ಹಿಡಿದ ಮೇಲೆ ನಾವು ಮಾಡ್ತಿದ್ವಿ ಸರ್. ಇವಾಗ ನಾವು ಹೊರಗಡೆ ಎಲ್ಲ ಹೋಗೋದ್ರಿಂದ ನಮ್ಗೆ ಒಳ್ಳೆ ಬ್ರ್ಯಾಂಡಿಂಗ್ ಬೇಕು, ಲೇಬಲಿಂಗ್ ಬೇಕು, ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಬೇಕು. ಅದಕ್ಕೆಲ್ಲ ನಮ್ಮ ಕೆವಿಕೆ ಕಂದ್ಲಿ ಶಿವಶಂಕರ್ ಸರ್ ಯಾವ ಟೈಮಲ್ಲಿ ನಮ್ಗೆ ಫೋನ್ ಮಾಡಿದ್ರು ನಮ್ಗೆ ಮಾಹಿತಿ ಕೊಡ್ತಾರೆ ಸರ್, ನೀವು ಹಿಂಗೆ ಮಾಡ್ಬೇಕು. ನಾನು ಮೊದಲು ಬ್ರ್ಯಾಂಡಿಂಗ್ ಏನು ಇರಲಿಲ್ಲ ಸರ್, ನನ್ನ ಶಿವಶಂಕರ್ ಸರ್ ನನ್ಗೆ ಇದೇ ತರ ಮಾಡ್ಬೇಕಮ್ಮ, ಇಲ್ಲೇ ಮಾಡಿಸ್ಬೇಕು, ನೀವ್ ಹಿಂಗೆ ಮಾಡಿಸ್ಬೇಕು ಅಂತ ಎಲ್ಲ ಹೇಳಿ ನನ್ಗೆ ಹೆಲ್ಪ್ ಮಾಡಿ ಈಗ ಅವ್ರ ಬ್ರ್ಯಾಂಡಿಂಗ್ ಆದ್ಮೇಲೆ ನಂದು ಪ್ರಾಡಕ್ಟ್ಗಳು ಜಾಸ್ತಿ ಮಟ್ಟದಲ್ಲಿ ಸೇಲ್ ಆಗ್ತಿದೆ ಸರ್. ಎಲ್ಲೆಲ್ಲಿ ಹೋಗಿದ್ರಿ ಸರ್? ನಾನು ಬೆಳಗಾಂ ಚಳಿಗಾಲದ ಅಧಿವೇಶನ ಅಲ್ಲಿಗೆ ಹೋಗಿ ಸ್ಟಾಲ್ ಹಾಕಿದೆ ಸರ್, 5 ದಿನ ಸ್ಟಾಲ್ ಹಾಕಿದೆ. ಅಲ್ಲಿ ಒಂದು 20-25,000 ರೂಪಾಯಿ ಬಿಸ್ನೆಸ್ ಆಯ್ತು ಸರ್. ನಾನು ಒಂದು 8,000-7,000 ಖರ್ಚು ಮಾಡಿದೆ ಅಷ್ಟು. ನನಗೆ ಜಿಲ್ಲಾ ಪಂಚಾಯತಿಯಿಂದ TADA ಕೊಡ್ತಾರೆ ಸರ್ ನಮ್ಗೆ, ಅವರು ನಮ್ಮನ್ನು ಕಳಿಸ್ತಾರೆ. ಆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವರು ಕೂಡ ನಮ್ಗೆ ಈ ತರ ಮೇಳಗಳಿಗೆ ಹೋಗೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್, TADA ಕೊಡ್ತಾರೆ. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ತಲುಪಿಸಿ ಮತ್ತೆ ನಮ್ಮನ್ನು ರಿಟರ್ನ್ ಆಗೋವರೆಗೂ ಅವ್ರ ಜವಾಬ್ದಾರಿ ಇರುತ್ತೆ ಸರ್ ನಮ್ಗೆ. ಹಾಸನ ಜಿಲ್ಲಾ ಪಂಚಾಯತಿನಲ್ಲಿ ವೀಣಾ ಮೇಡಮ್ ಅಂತ ಇದಾರೆ, ಅವರು ನಾವು ಹೋಗಿ ಬರೋರ್ಗೆ ಕೇರ್ ಮಾಡಿ ನಮ್ಮನ್ನ, ನಾವು ರಿಟರ್ನ್ ಆಗೋವರೆಗೂ ನಮ್ನ ಅವಾಗ ದಿನಕ್ಕೊಂದ್ ಹತ್ತಲಿ ಫೋನ್ ಮಾಡೋದೇ ಆಗಿರ್ಬೋದು, ವ್ಯವಹಾರ ಹೆಂಗಿದೆ ಅಂತೇಳಿ. ನಮ್ಗೆ ಅಕಸ್ಮಾತ್ ಅಲ್ಲಿ ಏನಾರ ನಾವು ಪರ್ಚೇಸ್ ಮಾಡೋಕೆ ಹಣದ ಅವಶ್ಯಕತೆ ಇತ್ತು ಅಂದ್ರೆ ಅವ್ರಿಗೆ ನಮ್ಗೆ ದುಡ್ಡು ಹಾಕೋದೇ ಆಗಿರ್ಬೋದು, ಎಲ್ಲ ತರ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಗೆ ಜಿಲ್ಲಾ ಪಂಚಾಯತಿಯಿಂದ. ತುಂಬಾ ಜನ ರೈತರು ಹೇಳ್ತಾರೆ, ಅಯ್ಯೋ ನಾವು ಕೃಷಿ ಕೆಲಸ ಮಾಡ್ಕೊಂಡು ಇಲ್ಲಿ ಯಾರು ಪಾರು ಉತ್ಕೊಂಡು ದನಕರ ನೋಡ್ಕೊಂಡು ಯಾವೂರ್ಗ ಹೋಗಕಾಯ್ತದೆ ಎಲ್ಲಿ ಹೋಗಕಾಯ್ತದೆ ಅಂತಾರೆ. ಕೃಷಿ ಮಾಡೋರು ಬೇರೆ ಬೇರೆ ಊರುಗಳನ್ನ ಕೂಡ ಸುತ್ತಬಹುದು ಅಲ್ವಾ? ಯಾಕೆ ಸರ್, ನಾನು ಗೋವಾಗ ಹೋಗಿದ್ದೀನಿ, ಹಂಪೆಗೆ ಹೋಗಿದ್ದೀನಿ, ಬೆಳಗಾಂಗೆ ಹೋಗಿದ್ದೀನಿ, ಬೆಂಗಳೂರಿಗೆ ಹೋಗಿದ್ದೀನಿ, ಮೊನ್ನೆ ಮೈಸೂರು ಫೋರಮ್ಮಲ್ಲಿ ಸ್ಟಾಲ್ ಹಾಕಿದ್ದೆ, ಅಲ್ಲೂ ಕೂಡ ಲೈವ್ ಅಲ್ಲಿ ಒಬ್ಬಟ್ಟು ಮಾಡಿ ಕಜ್ಜಾಯ ಎಲ್ಲ ಲೈವ್ ಆಗಿ ಮಾಡಿ ಅಲ್ಲೂ ತುಂಬಾನೇ ನಾನು ಲಾಭ ಮಾಡ್ಕೊಂಡು ಬಂದಿದ್ದೀನಿ. ಮನೇಲಿದ್ದಂಗೆ ಮನೆ ಕೆಲಸ ಮಾಡ್ತೀವಿ ಸರ್, ಅದು ದುಡಿಮೆನೆ ಅಲ್ವಾ? ನಾವೇನು ಸುಮ್ಮನೆ ವೇಸ್ಟ್ ಆಗಿ ಏನು ತಿರ್ಗಕ್ ಹೋಗಲ್ಲ, ಜಾಗ ನೋಡ್ದಂಗೂ ಆಗುತ್ತೆ, ನಮ್ಮ ವ್ಯವಹಾರನೂ ಆಗುತ್ತೆ, ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಸರ್. ಮಾವನ ಮಾತಿಗೆ ಕಟ್ಟುಬಿದ್ದು ಕೃಷಿ ಮಾಡಬೇಕು ಅಂತ ಹೇಳಿ ಬಂದವರು, ಕೃಷಿ ಆರಂಭದಲ್ಲಿ ಕಷ್ಟ ಆಯ್ತು, ಈಗೇನ್ ಅನ್ಸುತ್ತೆ? ನಿಜ ಹೇಳ್ಬೇಕು ಅಂದ್ರೆ ಸರ್, ನಾನು ಎಲ್ಲೇ ಇದ್ದಿದ್ರು ನನ್ನ ಇಷ್ಟು ಜನ ಗುರುತಿಸ್ತಿರ್ಲಿಲ್ಲ. ಈಗಾಗಲೇ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ, ತಾಲೂಕು ಮಟ್ಟದ ಪ್ರಶಸ್ತಿ ಬಂದಿದೆ, ಈಗ ನನ್ನ ಕೆವಿಕೆಗೂ ನನ್ನ ಕವಿತಾ ಅಂತ ನನ್ ಗುರುತಿಸ್ತಾರೆ. ನಾನು ಅಲ್ಲೇ ಕೂತಿದ್ರು ನನ್ನ ಯಾರು ನಮ್ಮ ಫ್ಯಾಮಿಲಿ ಬಿಟ್ಟರೆ ನನ್ನ ಯಾರು ನನ್ ಗುರುತಿಸ್ತಿರ್ಲಿಲ್ಲ ಸರ್. ಹಲವಾರು ಕಡೆಯಿಂದ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾರೆ ನನಗೆ, ನಮ್ಮ ಬಗ್ಗೆ ಎಲ್ಲ ಕೇಳ್ತಿರ್ತಾರೆ. ನಾನು ಕೃಷಿಗೆ ಬರಲಿಲ್ಲ ಅಂದ್ರೆ ನನ್ಗೆ ಅದು ಯಾವ್ದು ಅವಕಾಶ ಇರಲಿಲ್ಲ ಅಂತ ಹೇಳ್ತೀನಿ. ಕವಿತಾ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನ ಸಂಪರ್ಕ ಮಾಡೋದು? 9900-896-251. ಇನ್ನೊಮ್ಮೆ ಹೇಳಿ. 9900-896-251. ಒಳ್ಳೆದು ಕವಿತಾ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಕೃಷಿಯನ್ನ ನಂಬಿ ಕೃಷಿಯಲ್ಲೇ ಇದ್ದು ಕೃಷಿಯಲ್ಲೇ ಒಳ್ಳೆಯ ಬದುಕನ್ನು ಕೂಡ ಕಟ್ಟಿಕೊಂಡು ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದೀರಿ, ಆದರ್ಶರಾಗಿದ್ದೀರಿ. ನಿಮ್ಮ ಈ ಕಾಯಕ ಹೀಗೆ ಮುಂದುವರಿಯಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. जेनेटिक रिसोर्स अपनी बायोडायवर्सिटी के संरक्षण और संवर्धन के लिए भारत पूरी तरह संवेदनशील है. इंडिया इज कमिटेड टू कंजर्व बायोडायवर्सिटी विद द इनसाइट्स ऑफ साइंस एंड इट्स रिच ट्रेडिशन ऑफ एग्रीकल्चर. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿಯಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಮೂಡಿಬರಲಿದೆ. ನಾಟಕ ಹಾಲಿನ ಜ್ವರ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ. ಬಾ ಬಾ, ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ. ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 liters ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-0909 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI.